ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ನಲ್ಲಿ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:20. ಆತ್ಮೀಯ ಕೇಳುಗರಿಗೆಲ್ಲ ಚೇತನ್ಚಲ್ಲೆಯ ಮಠ ಮಾಡುವ ನಮಸ್ಕಾರಗಳು. ಆಕಾಶವಾಣಿ ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಕೃಷಿರಂಗ. ಇಂದಿನ ಕೃಷಿರಂಗದಲ್ಲಿ ಮೊದಲಿಗೆ ಸಿರಿಧಾನ್ಯಗಳ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಕುರಿತಂತೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಗೃಹ ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಬನು ದೇಶಪಾಂಡೆ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ನಮಸ್ಕಾರ ಡಾಕ್ಟರ್ ಬನು ದೇಶಪಾಂಡೆ ಅವರೇ. ನಮಸ್ಕಾರ. ಇತ್ತೀಚೆಗೆ ನಮ್ಮ ಜನರು ಈ ಕಿರುಧಾನ್ಯಗಳ ಬಗ್ಗೆ ವಿಶೇಷ ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ. ಅದು ಒಂದು ಬಳಕೆ ವಿಷಯದಲ್ಲಿ, ಜೊತೆಗೆ ನಮ್ಮ ರೈತ ಬಾಂಧವರು ಕೂಡ ಹೆಚ್ಚು ಬೇಸಾಯ ಮಾಡೋದಕ್ಕೂ ಕೂಡ ಇದರ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಯಾಕೆಂದರೆ ಇದಕ್ಕೆ ಇರುವಂಥ ಬೇಡಿಕೆನೇ ಮುಖ್ಯ ಅಂತಲೇ ಹೇಳಬಹುದು. ಆ ಬೇಡಿಕೆ ದೃಷ್ಟಿಯಿಂದನೇ ಇದು ಇವತ್ತು ಜನಪ್ರಿಯವಾದ ಒಂದು ಆಹಾರ ಧಾನ್ಯಗಳಾಗಿ ಹೊರಹೊಮ್ಮಿದವೆ ಅಂತ ನಾವು ಹೇಳಬಹುದು. ಇವನ್ನ ಸಿರಿಧಾನ್ಯಗಳು ಅಂತ ಕೂಡ ಕರೀತಾರೆ. ತಾವಿವತ್ತು ಈ ಕಿರುಧಾನ್ಯಗಳ ಒಂದು ಪೌಷ್ಟಿಕಾಂಶಗಳ ಬಗ್ಗೆ ಮತ್ತು ಇವುಗಳನ್ನು ಬಳಸಿಕೊಂಡು ನಾವು ಯಾವ್ಯಾವ ರೀತಿ ಒಂದು ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಮೊದಲಿಗೆ ಕಿರುಧಾನ್ಯಗಳು ಅಂದರೆ ಯಾವ್ಯಾವು, ಇವುಗಳನ್ನು ನಮ್ಮ ಕೃಷಿ ಪದ್ಧತಿಯಲ್ಲಿ ಮೊದಲು ಎಷ್ಟು ಮಟ್ಟಿಗೆ ನಾವು ಅಳವಡಿಸ್ಕೊಂಡಿದ್ವಿ ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತ. ಕಿರುಧಾನ್ಯ ಅಂದರೆ ಚಿಕ್ಕದಾದ ಧಾನ್ಯ ಅಂತ ಅರ್ಥ. ಈ ಕಿರುಧಾನ್ಯಗಳು ಯಾವ್ಯಾವು ಅಂದರೆ ರಾಗಿ, ಸಜ್ಜೆ, ಜೋಳ, ಊದಲು, ಹಾರಕ, ನವಣೆ, ಸಾಮೆ, ಇವುಗಳೆಲ್ಲ ಈಗ ಮತ್ತೆ ಜನಪ್ರಿಯವಾಗ್ತಾ ಇವೆ. ಇವುಗಳನ್ನು ಮೊದಲು ಕೂಡ ಬೆಳೀತಾ ಇದ್ರು ನಮ್ಮಲ್ಲಿ, ಕೃಷಿಯಲ್ಲಿ ಕೂಡ ಬಳಕೆಯಲ್ಲಿತ್ತು, ಮತ್ತು ಆಹಾರದಲ್ಲಿ ಕೂಡ ಅವರು ಸೇವನೆಯನ್ನು ಮಾಡ್ತಾ ಇದ್ರು. ಬೇರೆ ಬೇರೆ ಪ್ರದೇಶಗಳಿಗೆ ತಕ್ಕಂತೆ ಬೇರೆ ಬೇರೆ ಕಿರುಧಾನ್ಯಗಳನ್ನು ಆ ಪ್ರದೇಶಗಳಲ್ಲಿ ಬೆಳೀತಾ ಇದ್ರು ಮತ್ತು ಸೇವಿಸ್ತಾ ಇದ್ರು ಕೂಡ. ಇವುಗಳ ಬಳಕೆಯನ್ನು ನಾವು ಬಹಳ ಪ್ರಾಚೀನ ಕಾಲದಿಂದ ಕೂಡ ನೋಡಬಹುದು. ನೋಡಿ, ಕನಕದಾಸರು ಅವರ ಕಥೆಯಲ್ಲಿ ರಾಮಧಾನ್ಯ ಕಥೆ ಚರಿತೆ ಅಂತ ಅದರಲ್ಲಿ ರಾಗಿಯ ಮಹತ್ವವನ್ನು ಹೇಳಿದ್ದಾರೆ. ರಾಮನ ಕಾಲದಲ್ಲಿಯೇ ಇತ್ತು ಅಂತ ಅದರಿಂದ ಗೊತ್ತಾಗುತ್ತೆ. ನಂತರ ಈಜಿಪ್ಟ್ನಲ್ಲಿ ಪಿರಮಿಡ್ಗಳಲ್ಲಿ ಮಮ್ಮಿಗಳಲ್ಲಿ ಕೂಡ ಅವುಗಳ ಒಂದು ಕುರುಹು ಕಂಡು ಬಂದಿದೆ. ಮಮ್ಮಿಗಳ ಜೊತೆಗೆ ಅವುಗಳನ್ನು ಅವರು ಬಳಸುವಂತಹ ಆಹಾರ ಧಾನ್ಯಗಳನ್ನು ಅವರು ಸಂಗ್ರಹಿಸಿ ಇಡ್ತಾ ಇದ್ರು. ಅವುಗಳಲ್ಲಿ ಇರುವಂತಹ ಆಹಾರ ಧಾನ್ಯಗಳಲ್ಲಿ ನವಣೆ ಕೂಡ ಕಂಡು ಬಂದಿದೆ. ಸೊ ಇದರಿಂದ ನಮಗೆ ಗೊತ್ತಾಗತ್ತೆ, ಸುಮಾರು 3,000 ವರ್ಷಗಳಿಗಿಂತ ಮುಂಚೆ ಕೂಡ ಇವುಗಳ ಕೃಷಿ ಇತ್ತು ಮತ್ತು ಅವುಗಳ ಬಳಕೆ ಕೂಡ ನಮ್ಮಲ್ಲಿತ್ತು. ಈ ಕಿರುಧಾನ್ಯಗಳನ್ನು ಹೆಚ್ಚಾಗಿ ಸ್ಥೂಲವಾಗಿ ನಾವು 2 ಪಂಗಡಗಳನ್ನಾಗಿ ವಿಭಾಗಿಸಬಹುದು. ದೊಡ್ಡ ಕಿರುಧಾನ್ಯಗಳು ಅಂದರೆ ರಾಗಿ, ಜೋಳ, ಸಜ್ಜೆ. ಕಿರುಧಾನ್ಯಗಳು ಅಂದರೆ ಅವುಗಳನ್ನು ಈ ನವಣೆ, ಸಾಮೆ, ಹಾರಕ, ಊದಲು, ಬರಗು, ಇತ್ತೀಚೆಗೆ ಕೊರಲೆ ಅನ್ನುವ ಒಂದು ಕಿರುಧಾನ್ಯ ಕೂಡ ತುಂಬ ಜನಪ್ರಿಯವಾಗಿದೆ. ಒಟ್ಟಾರೆ ಇವುಗಳ ಪೌಷ್ಟಿಕ ಮಹತ್ವ ಜಾಸ್ತಿ ಇರೋದ್ರಿಂದ, ತುಂಬ ಒಳ್ಳೆಯ ಪೋಷಕಾಂಶಗಳನ್ನು ಹೊಂದಿರೋದ್ರಿಂದ ಇವುಗಳನ್ನು ಇತ್ತೀಚೆಗೆ ಸಿರಿಧಾನ್ಯಗಳು ಅಂತ ಕರೀತಾ ಇದ್ದಾರೆ. ಅಂದರೆ ಹೆಚ್ಚು ಪೌಷ್ಟಿಕಾಂಶ ಭರಿತ ಧಾನ್ಯಗಳು ಅಂತ. ಹೌದು. ಇನ್ನು ಮುಖ್ಯವಾಗಿ ಇವುಗಳ ಒಂದು ಬೇಸಾಯ ಮತ್ತು ಬಳಕೆ ಕಳೆದ ಒಂದು 5-6 ದಶಕಗಳಿಂದ ಕಡಿಮೆ ಆಗೋದಕ್ಕೆ ಏನು ಕಾರಣಗಳಿರಬಹುದು ಅಂತೀರಿ? ಕಳೆದ 5-6 ದಶಕಗಳಿಂದ ಈ ಒಂದು ಕಿರುಧಾನ್ಯಗಳ ಒಂದು ಕೃಷಿ ಮುಖ್ಯವಾಗಿ ಕಡಿಮೆ ಆಗೋದಕ್ಕೆ ನಮ್ಮಲ್ಲಿ ಹಸಿರು ಕ್ರಾಂತಿಯ ನಂತರ ಉಂಟಾದಂಥ ಕೃಷಿಯಲ್ಲಿರುವ ಕ್ರಾಂತಿ, ಹೆಚ್ಚಾಗಿ ಏಕ ಬೆಳೆ ಪದ್ಧತಿಯನ್ನು ನಮ್ಮ ರೈತರು ಅನುಸರಿಸಕ್ಕೆ ಶುರು ಮಾಡಿದರು. ಆಗ ಪ್ರಚಲಿತವಾದಂತಹ ಅಕ್ಕಿ, ಗೋಧಿ ಇವು ಜಾಸ್ತಿ ಇಳುವರಿ ಕೊಡುವಂತಹ ಧಾನ್ಯಗಳಾಗಿದ್ದವು ಮತ್ತು ಅವುಗಳ ರುಚಿ ಸಿಹಿಯಾಗಿತ್ತು. ಹೀಗಾಗಿ ಸಪ್ಪೆ ರುಚಿ ಮತ್ತು ಒರಟು ಧಾನ್ಯಗಳಂತ ಕರೆಸಲ್ಪಡುವಂಥ ಈ ಕಿರುಧಾನ್ಯಗಳು, ಅಂದರೆ ಅದನ್ನು ತಿಂದರೆ ನಮಗೆ ಸಪ್ಪೆ ಅನಿಸುತ್ತೆ ಮತ್ತು ಸ್ವಲ್ಪ ಬಾಯಿಗೆ ಒರಟು ಅನಿಸುತ್ತೆ. ಯಾಕೆಂದರೆ ಅದರ ಹೊರಗಿನ ಪದರ ತುಂಬ ದಪ್ಪವಾಗಿರುತ್ತೆ, ನಾರಿನಂಶ ಜಾಸ್ತಿ ಇರುತ್ತೆ. ಈ ಒಂದು ಸಪ್ಪೆ ರುಚಿ ಮತ್ತು ಒರಟು ಧಾನ್ಯಗಳ ಒಂದು ಸ್ಪರ್ಶಗುಣ ಅವುಗಳ ಬಳಕೆಯನ್ನು ನಮ್ಮ ರೈತಾಪಿ ಜನಗಳಲ್ಲಿ ಕಡಿಮೆಯನ್ನು ಮಾಡಕ್ಕೆ ಬಂತು. ಮತ್ತು ಈ ಕಿರುಧಾನ್ಯಗಳನ್ನು ಬೆಳೆದರೆ ಇಳುವರಿ ಜಾಸ್ತಿ ಬರಲ್ಲ ಮತ್ತು ಇದರ ಸಂಸ್ಕರಣೆ ಕೂಡ ತುಂಬ ತ್ರಾಸದಾಯಕ. ಹೆಚ್ಚು ಪದಗಳಿರುತ್ತವೆ ಮೇಲ್ಗಡೆ, ಹೆಚ್ಚು ಪದರಗಳಿರುತ್ತೆ ಮತ್ತು ದಪ್ಪ ಪದರಗಳಿರುತ್ತೆ, ತುಂಬಾ ಅಂಟಿಕೊಂಡಿರುತ್ತೆ ಒಳಗಿನ ಪಿಷ್ಟ ಕಣಗಳಿಗೆ. ಅದನ್ನ ನಾವು ಹೊರಗಿನ ಪದರನ್ನ ತೆಗೆದು ಅದರಿಂದ ಅಕ್ಕಿಯನ್ನ ಮಾಡಬೇಕು ಅಂದ್ರೆ ಸ್ವಲ್ಪ ಕಷ್ಟ ಪಡಬೇಕಾಗ್ತಾ ಇತ್ತು. ಆಗ ಕೂಡು ಕುಟುಂಬಗಳಿತ್ತು, ಎಲ್ಲ ಸೇರಿ ಮಾಡ್ತಾ ಇದ್ರು, ಸಂಸ್ಕರಣೆ ಸುಲಭವಾಗ್ತಾ ಇತ್ತು. ಆದರೆ ನಂತರ ಒಂದು ವಿಭಕ್ತ ಕುಟುಂಬಗಳು ಹೋಗಿ ವಿಭಕ್ತ ಕುಟುಂಬಗಳ ಆದ್ಮೇಲೆ ಸ್ವಲ್ಪ ಈ ಸಂಸ್ಕರಣೆ ಮಾಡೋದಕ್ಕೆ ಅವರಿಗೆ ಕಾರ್ಮಿಕರ ಸಮಸ್ಯೆ ಕೂಡ ಮತ್ತು ಮನೆಯಲ್ಲಿ ಕೂಡ ಅವ್ರಿಗೆ ಮಾಡೋದಕ್ಕೆ ಕಷ್ಟ ಆಗಿರೋದ್ರಿಂದ ಅದನ್ನ ಬಳಕೆಯನ್ನ ಕಡಿಮೆ ಮಾಡ್ತಾ ಬಂದ್ರು. ಅಂದ್ರೆ ಈ ಸಂಸ್ಕರಣೆಯಲ್ಲಿರುವಂತಹ ಸಮಸ್ಯೆ ಕೂಡ ಬೇಸಾಯ ಕಡಿಮೆ ಆಗೋದಕ್ಕೆ ಮುಖ್ಯವಾದ ಒಂದು ಕಾರಣ ಅಂತ ಹೇಳ್ಬೋದು. ಹೌದು. ಮತ್ತೆ ಇತ್ತೀಚೆಗೆ ಈ ಕಿರುಧಾನ್ಯಗಳ ಬಳಕೆ ಹೆಚ್ಚಾಗ್ತಾ ಇದೆ, ಆಹಾರವಾಗಿ ಇವು ಇತ್ತೀಚೆಗೆ ಹೆಚ್ಚು ಜನಪ್ರಿಯತೆಯನ್ನು ಗಳಿಸೋದಕ್ಕೆ ಕಾರಣಗಳೇನು ಅಂತಿದೆ? ಹಾ, ಅದು ಬಹಳ ಮುಖ್ಯವಾದಂತಹ ವಿಷಯ. ಇತ್ತೀಚೆಗೆ ಇವುಗಳ ಬಳಕೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ನಮ್ಮಲ್ಲಿ ಉಂಟಾಗಿರುವಂತಹ ಆರೋಗ್ಯದ ಬಗ್ಗೆ ಕಾಳಜಿ ಮತ್ತು ತಿಳುವಳಿಕೆ. ಏಕೆಂದರೆ ಕಿರುಧಾನ್ಯಗಳು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಒಂದು ಪರಿಣಾಮವನ್ನು ಉಂಟು ಮಾಡ್ತವೆ. ದಿನನಿತ್ಯವೂ ನಾವು ಕಿರುಧಾನ್ಯಗಳನ್ನು ಸೇವಿಸಿದಾಗ ಅವುಗಳಲ್ಲಿರುವಂತಹ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಆರೋಗ್ಯವಾದ ನಿರ್ವಹಣೆಗೆ ಬಹಳ ಅನುಕೂಲ ಮಾಡಿಕೊಡ್ತವೆ. ಹೇಗೆ ಅಂದರೆ, ನಾವು ದಿನನಿತ್ಯವೂ ಈಗ ಸೇವಿಸ್ತಿರುವಂತಹ ಅಕ್ಕಿ ಗೋಧಿಗೆ ಹೋಲಿಸಿದಾಗ ಅದರಲ್ಲಿರುವಂತಹ ಯಾವ್ಯಾವ ಪೋಷಕಾಂಶಗಳು ಇದೆಯೋ ಅದಲ್ಲದೇ ಇನ್ನೂ ಜಾಸ್ತಿ ಅಧಿಕ ಖನಿಜಾಂಶಗಳು ಮತ್ತು ಲವಣಾಂಶಗಳು ಅದರಲ್ಲಿ ಜಾಸ್ತಿ ಇವೆ. ಉದಾಹರಣೆಗೆ ಕ್ಯಾಲ್ಸಿಯಂ, ರಾಗಿಯಲ್ಲಿ ಕ್ಯಾಲ್ಸಿಯಂ ತುಂಬಾ ಪ್ರಮಾಣದಲ್ಲಿ, ಇಡೀ ಎಲ್ಲ ಆಹಾರ ಧಾನ್ಯಗಳಲ್ಲಿಯೇ ರಾಗಿಯಲ್ಲಿ ಕ್ಯಾಲ್ಸಿಯಂ ಅಂಶ, ಸುಣ್ಣದ ಅಂಶ ಜಾಸ್ತಿ ಇದೆ. ಹಾಗೇನೆ ನವಣೆ, ಸಾಮೆ, ಹಾರಕ ಇವುಗಳಲ್ಲಿ ಕೂಡ ಖನಿಜಾಂಶಗಳಾದಂತಹ ಕಬ್ಬಿಣಾಂಶ ಮತ್ತು ಗಂಧಕದ ಅಂಶ ಇವುಗಳೆಲ್ಲ ಜಾಸ್ತಿ ಇವೆ. ಮತ್ತು ಸೆಲೆನಿಯಂ ಎನ್ನುವ ಅಂಶ ಕೂಡ ಇವುಗಳ ಒಂದು ಹೊರಪದರನಲ್ಲಿ ಜಾಸ್ತಿ ಇರೋದ್ರಿಂದ ಕ್ಯಾನ್ಸರ್ ಬರುವುದನ್ನು ಅದು ತಡೆಗಟ್ಟುವಂತಹ ಒಂದು ಗುಣವನ್ನು ಹೊಂದಿದೆ. ಅಲ್ಲದೇನೆ ಇದರಲ್ಲಿ ಮುಖ್ಯವಾಗಿ ನಾವು ಹೇಳಬೇಕಾಗಿರೋದು ನಾರಿನ ಅಂಶ. ಈ ನಾರಿನ ಅಂಶ ಏನಾಗುತ್ತೆ, ನಮಗೆ ದಿನನಿತ್ಯವೂ ನಾವು ಸ್ವಲ್ಪ ಪ್ರಮಾಣದಲ್ಲಿ ನಾರಿನ ಅಂಶವನ್ನು ಆಹಾರದಲ್ಲಿ ಸೇವಿಸಬೇಕಾಗತ್ತೆ. ಅಕ್ಕಿಯನ್ನು ನಾವು ಹೆಚ್ಚಾಗಿ ಪಾಲಿಶ್ ಮಾಡಿ ಸೇವಿಸುವುದು ಈಗ ರೂಢಿಯಾಗಿಬಿಟ್ಟಿದೆ. ಮತ್ತು ಗೋಧಿಯನ್ನು ನಾವು ಜಾಸ್ತಿಯಾಗಿ ಏನು ಸೇವಿಸಲ್ಲ. ಅನ್ನದ ಬಳಕೆ ಮತ್ತು ಈ ಮೈದಾ, ಗೋಧಿ ಹಿಟ್ಟು ಇವುಗಳ ಒಂದು ಬಳಕೆ ನಿರಂತರವಾಗಿರೋದ್ರಿಂದ ನಾರಿನಂಶ ನಮ್ಮ ಆಹಾರದಲ್ಲಿ ತುಂಬ ಕಡಿಮೆ ಆಗುತ್ತೆ. ಇನ್ನು ಈ ಕಿರುಧಾನ್ಯಗಳನ್ನು ನಾವು ಸೇವಿಸುವಾಗ ಅದಕ್ಕೆ ನಂಚಿಕೊಳ್ಳಕ್ಕೆ ನಾವು ತರಕಾರಿಗಳನ್ನು ಜಾಸ್ತಿ ಉಪಯೋಗಿಸ್ತೀವಿ. ಹೀಗಾಗಿ ತರಕಾರಿಗಳ ಒಂದು ಸೇವನೆ ಕೂಡ ಜಾಸ್ತಿ ಆಗುತ್ತೆ. ಆಗ ಕಿರುಧಾನ್ಯಗಳ ಒಟ್ಟಿಗೆ ಈ ತರಕಾರಿಗಳ ಸೇವನೆ ಕೂಡ ಜಾಸ್ತಿ ಆದಾಗ ಒಟ್ಟಿಗೆ ಎಲ್ಲ ಸೇರಿ ಶಕ್ತಿ, ಪ್ರೋಟೀನ್ ಅಂಶ ಮತ್ತು ಒಳ್ಳೆಯ ಗುಣಮಟ್ಟದ ಪ್ರೋಟೀನ್ ಅಂಶ ಮತ್ತು ತರಕಾರಿಗಳಿಂದ ಸಿಗುವಂತಹ ವಿಟಮಿನ್ ಮತ್ತು ಖನಿಜಾಂಶಗಳು ನಮಗೆ ಅಧಿಕವಾಗಿ ದೊರೆಯುತ್ತೆ. ಆದ್ದರಿಂದ ಕಿರುಧಾನ್ಯಗಳನ್ನು ಸೇವಿಸಿದಾಗ ಒಂದು ಸಂಪೂರ್ಣ ಒಂದು ಸಮತೋಲನ ಆಹಾರವನ್ನು ನಾವು ಸೇವಿಸಬಹುದು. ಈ ರೀತಿಯ ಒಂದು ತಿಳುವಳಿಕೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಅಲ್ಲದೆ ಈ ಪ್ರತಿಯೊಂದು ಮನೆಗೂ ಲಗ್ಗೆ ಇಡ್ತಾ ಇರುವಂತಹ ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳು ಅಂತ ನಾವೇನು ಹೇಳ್ತೀವಿ, ಈ ಡಯಾಬಿಟಿಸ್ ಮತ್ತು ಹೃದ್ರೋಗಗಳು ಮತ್ತು ಈಗ ಕ್ಯಾನ್ಸರ್ ಕೂಡ ತುಂಬಾ ಆಗ್ತಾ ಇದೆ, ರಕ್ತದ ಒತ್ತಡ ಇದೆ, ಇವೆಲ್ಲ ಕಾಯಿಲೆಗಳಿಗೆ ಒಂದು ರಾಮಬಾಣ ಈ ಕಿರುಧಾನ್ಯಗಳ ಸೇವನೆ, ನಿರಂತರ ಸೇವನೆ ಅಂತ ಹೇಳ್ಬೋದು. ಯಾಕೆಂದ್ರೆ ಕಿರುಧಾನ್ಯಗಳಲ್ಲಿ ಅಧಿಕವಾಗಿರುವಂತಹ ನಾರಿನಂಶ ನಮ್ಮ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನು ನಿರ್ವಹಣೆ ಮಾಡೋದಕ್ಕೆ ಒಂದೇ ಸಮನಾಗಿ ನಿಯಂತ್ರಣದಲ್ಲಿ ಇರೋದಕ್ಕೆ ಸಹಾಯ ಆಗುತ್ತೆ. ಅದು ಹೇಗೆ ಅಂತ ನಾನು ಹೇಳ್ತೀನಿ. ಈಗ ಅಕ್ಕಿಯಿಂದ ಮಾಡಿರುವ ಅನ್ನವನ್ನು ನಾವು ಸೇವಿಸಿದಾಗ ಅದರಲ್ಲಿರುವಂತಹ ಒಂದು ಕಾರ್ಬೋಹೈಡ್ರೇಟ್ ಅಥವಾ ಪಿಷ್ಟ, ಶರ್ಕರ ಪಿಷ್ಟ ಯಾವ ಥರ ಇದೆ ಅಂದರೆ ಅದು ಬಲು ಬೇಗನೆ ಜೀರ್ಣ ಆಗಿ ನಮ್ಮ ರಕ್ತಕ್ಕೆ ಸಕ್ಕರೆಯನ್ನು ಸೇರಿಸುತ್ತೆ, ಶೀಘ್ರವಾಗಿ ಬಿಡುಗಡೆ ಮಾಡುತ್ತೆ. ಅಂದರೆ ಸರಳ ರೂಪದ ಸಕ್ಕರೆ ಕಣಗಳು. ಆದರೆ ಕಿರುಧಾನ್ಯಗಳಲ್ಲಿ ಏನಾಗುತ್ತೆ, ಅದರಲ್ಲಿ ಸಂಯುಕ್ತ ರೂಪದಲ್ಲಿದೆ ಸಕ್ಕರೆ ಕಣಗಳು. ಅವುಗಳು ನಿಧಾನವಾಗಿ ಜೀರ್ಣವಾಗಿ ನಿಧಾನವಾಗಿ ಪಚನವಾಗ್ತಾ ನಮ್ಮ ಚಟುವಟಿಕೆಗಳಿಗೆ ಆಗಾಗ ಬೇಕಾಗುವಂಥ ಶಕ್ತಿಯನ್ನು ನಿಧಾನಕ್ಕೆ ಬಿಡುಗಡೆ ಮಾಡೋದ್ರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ನಿಯಂತ್ರಣದಲ್ಲಿರುತ್ತೆ. ಆದ್ದರಿಂದಲೇ ಈಗ ಡಯಾಬಿಟಿಸ್ ಇರೋರಿಗೆ ವೈದ್ಯರು ಕಿರುಧಾನ್ಯಗಳನ್ನು ನೀವು ಆಹಾರದಲ್ಲಿ ಹೆಚ್ಚಾಗಿ ಸೇವಿಸಬೇಕು ಅಂತ ಹೇಳಿರೋದು. ಮತ್ತು ಈ ನವಣೆ, ಸಾಮೆ ಇವುಗಳಿಂದ ನಾವು ಅಕ್ಕಿಯನ್ನು ತಯಾರಿಸಿ ಸೇವಿಸಿದಾಗ ಅಕ್ಕಿಯಿಂದ ಮಾಡಿರೋ ಅನ್ನದಿಂದ ಏನು ಆಹಾರವನ್ನು ನಾವು ಉಪಯೋಗಿಸ್ತೀವೋ ಆ ಥರ ಎಲ್ಲ ಆಹಾರಗಳನ್ನು ಕೂಡ ನಾವು ಮಾಡ್ಬೋದು. ಈ ಎಲ್ಲ ಕಾರಣಗಳನ್ನು ಕಂಡುಕೊಂಡು ಈಗ ಇದರ ಬಳಕೆ ನಮ್ಮ ಆಹಾರ ಸೇವನೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಆಗಲೇ ನಾನು ಹೇಳಿದ ಹಾಗೆ ಇದರಲ್ಲಿ ಶಕ್ತಿಯನ್ನು ಕೊಡುವಂತಹ ಏಕದಳ ಧಾನ್ಯಗಳು ಇವೆಲ್ಲ. ಸೊ ಶಕ್ತಿಯನ್ನು ನಮ್ಮ ದೇಹಕ್ಕೆ ನೀಡುತ್ತೆ. ಅದರ ಒಟ್ಟಿಗೆ ಇವುಗಳಲ್ಲಿ ಹೆಚ್ಚಾಗಿ ಗಂಧಕಯುಕ್ತ ಅಮಿನೋ ಆಮ್ಲಗಳಿರುತ್ತವೆ. ಈ ಗಂಧಕಯುಕ್ತ ಅಮಿನೋ ಆಮ್ಲಗಳು ಏನಾಗುತ್ತೆ ಅಂದರೆ ನಮ್ಮ ಅಕ್ಕಿಯೊಂದಿಗೆ ಮಾಡಿರುವ ಆಹಾರವನ್ನು ಇವುಗಳು ಸೇವಿಸಿದಾಗ ಅಥವಾ ಬೇರೆ ಬೇಳೆಕಾಳುಗಳೊಂದಿಗೆ ಮಾಡಿರುವಂಥ ಆಹಾರವನ್ನು ಸೇವಿಸಿದಾಗ ಉತ್ತಮ ಗುಣಮಟ್ಟದ ಪ್ರೋಟೀನ್ ನಮ್ಮ ದೇಹಕ್ಕೆ ದೊರೆಯುತ್ತೆ. ಆಗ ನಮ್ಮ ಒಳ್ಳೆಯ ಗುಣಮಟ್ಟದ ಪ್ರೋಟೀನ್ ಸೇವಿಸೋದ್ರಿಂದ ಮಕ್ಕಳಿಗೆ ಮುಖ್ಯವಾಗಿ ಉತ್ತಮ ಬೆಳವಣಿಗೆಗೆ ಸಹಾಯಕಾರಿಯಾಗುತ್ತೆ. ಮತ್ತು ವಯಸ್ಕರಲ್ಲಿ ಅವರ ದಿನನಿತ್ಯದ ಒಂದು ಚಟುವಟಿಕೆಯನ್ನು ಆರೋಗ್ಯದಿಂದ ನಿರ್ವಹಿಸೋಕ್ಕೆ ಸಹಾಯ ಆಗುತ್ತೆ. ಮತ್ತು ಅದರಲ್ಲಿರುವಂಥ ಖನಿಜಾಂಶಗಳ ವಿಷಯಕ್ಕೆ ಬಂದರೆ ಅವುಗಳು ಸುಣ್ಣದ ಅಂಶ ತುಂಬ ಚೆನ್ನಾಗಿದೆ. ನಮ್ಮ ದೇಹದ ಮೂಳೆಗಳ ಸದೃಢತೆಗೆ ಮತ್ತು ಬೇರೆ ಚಯಾಪಚಯ ಕ್ರಿಯೆಗಳಿಗೆ ಬೇಕಾಗುವಂತಹ ಕಿಣ್ವಗಳು ಅಥವಾ ಹಾರ್ಮೋನ್ಗಳನ್ನು ಸ್ರವಿಸೋದಕ್ಕೆ ಬೇಕಾಗುವಂತಹ ಅನೇಕ ಖನಿಜಾಂಶಗಳು ಇವುಗಳಲ್ಲಿ ಅಧಿಕ ಪ್ರಮಾಣದಲ್ಲಿವೆ. ಸೊ ಇವುಗಳನ್ನು ದಿನನಿತ್ಯವೂ ನಾವು ಏಕದಳದಿಂದ ಮಾಡಿರುವಂತಹ ಆಹಾರವನ್ನೇ ನಾವು ಹೆಚ್ಚು ಪ್ರಮಾಣದಲ್ಲಿ ಸೇವಿಸೋದ್ರಿಂದ ಇವುಗಳು ನಮಗೆ ಜಾಸ್ತಿ ಎಲ್ಲ ಪೋಷಕಾಂಶಗಳನ್ನು ದೊರಕೋ ಹಾಗೆ ಮಾಡ್ತವೆ. ಅಷ್ಟೇ ಅಲ್ಲದೇ ಈ ಕಿರುಧಾನ್ಯಗಳು ನಾನು ಆಗಲೇ ಹೇಳಿದಾಗೆ ಸಪ್ಪೆ ರುಚಿ ಹೊಂದಿರೋದ್ರಿಂದ ಇದಕ್ಕೆ ನಂಚಿಕೊಳ್ಳಕ್ಕೆ ನಾವು ತರಕಾರಿ ಕಾಳುಗಳಿಂದ ಮಾಡಿರುವಂತಹ ವ್ಯಂಜನಗಳನ್ನು ಉಪಯೋಗಿಸೋದ್ರಿಂದ ನಮಗೆ ಪೂರ್ಣ ಪ್ರಮಾಣದ ಒಂದು ಆಹಾರವನ್ನು ನಾವು ಸೇವನೆ ಮಾಡಬಹುದು ಅಂತ ಹೇಳ್ತೀನಿ ನಾನು. ಅಲ್ಲದೇನೆ ಇದರಲ್ಲಿ ಗ್ಲುಟೆನ್ ಅನ್ನೋ ಅಂಶ ಇರೋದಿಲ್ಲ ಕಿರುಧಾನ್ಯಗಳಲ್ಲಿ. ಇತ್ತೀಚೆಗೆ ಈ ಸಣ್ಣ ಕರುಳಿನಿಗೆ ಸಂಬಂಧಪಟ್ಟಿರುವಂತಹ ಕೆಲವು ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇವೆ. ಅದು ಯಾಕೆ ಅಂದರೆ ನಾವು ಗೋಧಿ ಮೈದಾ ಇವುಗಳಿಂದ ತಯಾರಿಸಿರುವಂತಹ ಆಹಾರಗಳನ್ನು ಹೆಚ್ಚು ಸೇವಿಸಿದಾಗ ಎಲ್ಲರಿಗೂ ಬರಲ್ಲ ಈ ಸಮಸ್ಯೆ. ಕೆಲವರಿಗೆ ಮಾತ್ರ ಗ್ಲುಟೆನ್ ಒಗ್ಗದಿರುವಿಕೆ ಅಥವಾ ಗ್ಲುಟೆನ್ ಇಂಟಾಲರೆನ್ಸ್ ಅಂತ ಇರುತ್ತೆ. ಅದನ್ನು ಹೆಚ್ಚಾಗಿ ಈಗ ಗೋಧಿ ಗ್ಲುಟೆನ್ ಯಾವುದರಲ್ಲಿ ಜಾಸ್ತಿ ಇದೆ ಅದನ್ನು ಸೇವಿಸಿದಾಗ ಅವರಿಗೆ ಹೊಟ್ಟೆ ನೋವಾಗೋದು ಹೊಟ್ಟೆ ಉಬ್ಬರಿಸೋದು ಈ ರೀತಿಯ ಒಂದು ಸಮಸ್ಯೆಗಳು ಕಾಣ್ತವೆ. ಅಂಥವರಿಗೆ ಈ ಕಿರುಧಾನ್ಯಗಳಿಂದ ಮಾಡಿರುವಂಥ ಆಹಾರಗಳನ್ನು ಕೊಡೋದ್ರಿಂದ ಸಿಲಿಯಾಕ್ ರೋಗಿಗಳಿಗೆ ಬಹಳ ಉತ್ಕೃಷ್ಟವಾದಂಥ ಆಹಾರವನ್ನು ನಾವು ಕೊಡಬಹುದು ಗೋಧಿಯ ಬದಲಾಗಿ. ಗೋಧಿ ಬದಲಾಗಿ ಈ ಒಂದು ಕಿರುಧಾನ್ಯಗಳನ್ನೇ ಬಳಸಬಹುದು. ಇನ್ನು ಈ ಕಿರುಧಾನ್ಯಗಳನ್ನು ನಾವು ಮುಖ್ಯವಾಗಿ ಸಂಸ್ಕರಣೆ ಮಾಡಬೇಕು ಅಂದರೆ ನಾವು ಮನೆ ಮಟ್ಟದಲ್ಲೇ ಮಾಡ್ಕೋಬಹುದೇ? ಮುಖ್ಯವಾಗಿ ಯಾವ್ಯಾವ ಯಂತ್ರಗಳನ್ನು ಬಳಕೆ ಮಾಡ್ಕೋಬಹುದು ಅಂತೀರಿ? ಮನೆ ಮಟ್ಟದಲ್ಲಿ ಕಿರುಧಾನ್ಯಗಳನ್ನು ನಾವು ಸಹಜವಾಗಿ ಮಾಡಬಹುದು, ಸಂಸ್ಕರಣೆಯನ್ನು ಮಾಡಬಹುದು. ಆದರೆ ಕೆಲವು ಅಕ್ಕಿ ಮಾಡೋದು ನವಣೆಯ ಧಾನ್ಯದಿಂದ ಅಥವಾ ಸಾಮೆಯ ಧಾನ್ಯದಿಂದ ಅಕ್ಕಿಯನ್ನು ಮಾಡುವುದು ಸ್ವಲ್ಪ ಪ್ರಯಾಸದಾಯಕ. ಏಕೆಂದರೆ ಮೊದಲೆಲ್ಲ ಏನು ಮಾಡ್ತಾ ಇದ್ರು, ಅವುಗಳನ್ನು ರಾತ್ರಿ ಇಡೀ ಬಿಸಿನೀರಲ್ಲಿ ಕುದಿಸಿ ನೆನೆ ಹಾಕಿ ಬೆಳಗ್ಗೆ ಎದ್ದು ಅದನ್ನು ಒಣಗಿಸ್ಬಿಟ್ಟು ನಂತರ ಒನಕೆಯಲ್ಲಿ ಕುಟ್ಟಿ ಅಥವಾ ಬೀಸೋ ಕಲ್ಲಿನಲ್ಲಿ ಒಂದು ಗೋಣಿ ಚೀಲ ಹಾಕಿ ಅದರ ಮೇಲೆ ಅದನ್ನು ಒಡೆದ್ಬಿಟ್ಟು ಅಕ್ಕಿ ಮಾಡ್ತಾ ಇದ್ರು. ಹಾಗೆ ಮಾಡುವಾಗ ಅಕ್ಕಿಯ ಪ್ರಮಾಣ ಶೇಕಡಾ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇತ್ತು, ಹೆಚ್ಚಾಗಿ ನುಚ್ಚು ಬಂದ್ಬಿಡೋದು. ಆದರೆ ಈಗ ಅದಕ್ಕೆ ಮನೆ ಮಟ್ಟದಲ್ಲಿ ಮಾಡೋಕ್ಕಾಗದೇ ಇದ್ರು ಕೂಡ ಅದಕ್ಕಾಗಿಯೇ ಯಂತ್ರಗಳು ಬಂದಿವೆ. ಸೊ ಕಿರುಧಾನ್ಯಗಳ ಹೊರಗಿನ ಪದರನ್ನು ತೆಗೆದ್ಬಿಟ್ಟು ಅಕ್ಕಿಯನ್ನು ಮಾಡುವ ಯಂತ್ರಗಳು ಮತ್ತು ಬೇರೆ ಬೇರೆ ಕಣಗಳ ಗಾತ್ರಗಳು ಇರುವಂತಹ ಪಲ್ವರೈಸರ್ ಅಂತ ಹೇಳ್ತೀವಿ. ಸೊ ಈ ಹಿಟ್ಟು ಮಾಡುವ ಯಂತ್ರಗಳು, ಅವುಗಳನ್ನು ಗ್ರೇಡಿಂಗ್ ಮಾಡುವಂತಹ ಯಂತ್ರಗಳು ಮತ್ತು ಹೊರಪದರನ್ನ ಚೆನ್ನಾಗಿ ಉಜ್ಜಿ ಪಾಲಿಶ್ ಮಾಡಿ ಮುತ್ತಿನಂತೆ ಆಗುವಂತಹ ಕಣಗಳನ್ನು ಮಾಡುವಂತಹ ಹೊಳಪು ಮಾಡುವಂತಹ ಯಂತ್ರಗಳು ಇವೆಲ್ಲ ಬಂದಿದೆ. ಅವುಗಳನ್ನು ಉಪಯೋಗಿಸ್ಕೊಂಡು ಈಗ ಒಂದು ಹಳ್ಳಿಯಲ್ಲಿ ಈಗ ಕೃಷಿ ಯಂತ್ರಧಾರೆ ಅಂತ ಯೋಜನೆ ಬಂದಿದೆ. ಅವುಗಳಲ್ಲಿ ಒಂದು ಹೋಬಳಿ ಮಟ್ಟಕ್ಕೆ ಒಂದು ಯಂತ್ರವನ್ನು ಇಟ್ಕೊಂಡ್ರು ಸಾಕು, ರೈತರು ಅವುಗಳನ್ನು ಸಂಸ್ಕರಣೆ ಮಾಡಿ ಬಳಸ್ಬೋದು. ಇನ್ನು ಮನೆ ಮಟ್ಟದಲ್ಲಿ ಅಂತಂದರೆ ನಾವು ಕ್ಲೀನ್ ಮಾಡಿಬಿಟ್ಟು ಅದನ್ನು ಗಿರಣಿಗೆ ಹಾಕಿ ಹಿಟ್ಟುಗಳನ್ನು ಹಿಟ್ಟು ಮಾಡ್ಕೋಬೋದು. ಅಕ್ಕಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಇನ್ನು ಮುಖ್ಯವಾಗಿ ಈ ಸಂಸ್ಕರಿಸಿದಂಥ ಕಿರುಧಾನ್ಯಗಳನ್ನು ಆಹಾರವಾಗಿ ನಾವು ಹೇಗೆ ಬಳಸ್ಕೋಬೋದು ಅಂತೀರಿ? ನಾನಾಗಲೇ ಹೇಳಿದೆ, ಸಂಸ್ಕರಿಸಿದ ಕಿರುಧಾನ್ಯಗಳು ಅದನ್ನ ಹಿಟ್ಟು ಮಾಡಬಹುದು. ಸೊ ಹಿಟ್ಟುಗಳನ್ನು ನಾವು ಯಾವ ರೀತಿ ಏಕದಳ ಧಾನ್ಯದ ಹಿಟ್ಟುಗಳಿಂದ ಏನೇನು ತಯಾರಿಸ್ತೀವೋ ಅವುಗಳನ್ನೆಲ್ಲ ತಯಾರಿಸ್ಬೋದು. ರೊಟ್ಟಿ, ಚಪಾತಿ, ಈಗಾಗಲೇ ಉತ್ತರ ಕರ್ನಾಟಕದ ಕಡೆಗೆ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ಇವೆಲ್ಲ ತುಂಬ ಜನಪ್ರಿಯ. ಹಾಗೆಯೇ ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ರಾಗಿ ಮುದ್ದೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೇನೆ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟಿನಿಂದ ನಾವು ಬೇರೆ ಬೇರೆ ಯಾವ ಏಕದಳ ಧಾನ್ಯದ ಹಿಟ್ಟುಗಳಿಂದ ಏನು ತಯಾರಿಸ್ತೀವೋ ಅವುಗಳಲ್ಲಿ ಕೂಡ 50% ವರೆಗೂ ನಾವು ಇವುಗಳನ್ನು ಬೆರೆಸಿ ಅದೇ ರೀತಿಯ ಗುಣಮಟ್ಟದ ರುಚಿಕರವಾದಂತಹ ಆಹಾರಗಳನ್ನು ತಯಾರಿಸ್ಬೋದು. ಆಗ ಈ ಒರಟು ಗುಣ, ಒರಟು ಧಾನ್ಯದ ಒಂದು ಸ್ಪರ್ಶ ಗುಣ ಮತ್ತು ಸಪ್ಪೆ ರುಚಿಯನ್ನು ನಾವು ಕಡಿಮೆ ಮಾಡಬಹುದು. ಇನ್ನು ಅಕ್ಕಿಯಿಂದ ಅನ್ನದ ಯಾವ್ಯಾವ ಪದಾರ್ಥಗಳನ್ನು ಮಾಡ್ಬೋದು ಅದನ್ನು ಮಾಡಬಹುದು ಮತ್ತು ದೋಸೆ, ಇಡ್ಲಿ, ಪಡ್ಡು ಇವುಗಳನ್ನು ಕೂಡ ಮಾಡಬಹುದು. ನವಣೆ, ಹಾರಕ, ಸಾಮೆ ಇವುಗಳ ಅಕ್ಕಿಯಿಂದ ಮಾಡಿರುವಂತಹ ದೋಸೆ ಪಡ್ಡುಗಳು ಹಗುರವಾಗೂ ಇರುತ್ತೆ, ರುಚಿಕರವಾಗೂ ಇರುತ್ತೆ ಮತ್ತು ಅವುಗಳ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಅಂದರೆ ಡಯಾಬಿಟಿಸ್ನವರಿಗೆ ಅನುಕೂಲವಾಗುವಂತಹ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ನಿಧಾನವಾಗಿ ಸೇರಿಸುವಂತ ಗುಣ ಅದರಲ್ಲಿ ಜಾಸ್ತಿ ಇರುತ್ತೆ, ಕಂಡು ಬಂದಿದೆ ಅದು ಅಧ್ಯಯನಗಳಿಂದ. ಆದ್ರಿಂದ ಅವುಗಳನ್ನು ನಾವು ಯಾವುದೇ ಆಹಾರ ಪದಾರ್ಥಗಳಲ್ಲಿ ನೀವು ಶೇಕಡ 100% ಹಾಗೆ ತಯಾರಿಸದೇ ಇದ್ರೂ ಕೂಡ ಶೇಕಡ 50% ನೀವು ಬೆರೆಸಿ ತಯಾರಿಸ್ಕೋಬಹುದು. ಇನ್ನು ನುಚ್ಚು ಮಾಡಿ ಅಥವಾ ರವೆ ಮಾಡಿ ಅವುಗಳಿಂದ ರವೆಯಿಂದ ಮಾಡುವಂತಹ ಯಾವ ಪದಾರ್ಥಗಳೇ ಆಗಿರ್ಬೋದು, ಉಪ್ಪಿಟ್ಟಾಗಿರ್ಬೋದು, ಅಂತ ತಿಂಡಿಗಳನ್ನ ಮಾಡ್ಕೋಬಹುದು. ಮತ್ತು ಗಂಜಿ ಅಂಬಲಿಗಳನ್ನ ಮಾಡಿ ನಾವು ವಯಸ್ಕರಿಗೆ ಚೆನ್ನಾಗಿ ಕೊಡಬಹುದು. ಇನ್ನೂ ಒಂದು ಸಂಸ್ಕರಣೆ ಅಂದ್ರೆ ಅರಳು, ಅರಳನ್ನ ಮಾಡಿ ನಾವು ಅರಳಿನಿಂದ ಏನೇನು ಪದಾರ್ಥಗಳನ್ನು ಮಾಡಬಹುದು ಅವುಗಳನ್ನು ಕೂಡ ಮಾಡಬಹುದು. ಅಂದ್ರೆ ಈ ಕಿರುಧಾನ್ಯಗಳ ಅರಳು ಹೇಗೆ ಉಪಯುಕ್ತವಾಗಿರುತ್ತೆ ಅಂತೀರಿ? ಕಿರುಧಾನ್ಯಗಳ ಅರಳು ತುಂಬಾ ರುಚಿಕರವಾಗಿರುತ್ತೆ ಮತ್ತು ಅದನ್ನ ಆಗಲೇ ಅದು ಬೆಂದಿರುವಂತಹ ತಿನ್ನಲು ಸಿದ್ಧವಾಗಿರುವಂತಹ ಆಹಾರ. ಈಗಾಗಲೇ ನಾವು ಭತ್ತದ ಅರಳನ್ನ ನೋಡಿದೀವಿ, ಜೋಳದ ಅರಳು ಕೂಡ ಉತ್ತರ ಕರ್ನಾಟಕದಲ್ಲಿ ತುಂಬಾ ಜನಪ್ರಿಯ. ಅದೇ ರೀತಿ ಪಾಪ್ಕಾರ್ನ್, ಅದು ಹೇಗೆ ಮೆಕ್ಕೆಜೋಳದ ಅರಳು ಯಾವ ರೀತಿ ನಾವು ಉಪಯೋಗಿಸ್ತೀವೋ ಹಾಗೆ ತಿನ್ನೋದಕ್ಕೆ, ಹಾಗೆ ಕೂಡ ನಾವು ಕಿರುಧಾನ್ಯದ ಅರಳುಗಳನ್ನ ಉಪಯೋಗಿಸ್ಬೋದು. ಆದರೆ ಕಿರುಧಾನ್ಯಗಳಿಂದ ಅರಳನ್ನು ಮಾಡುವ ಒಂದು ವಿಧಾನ ಮಾತ್ರ ಸ್ವಲ್ಪ ಕಷ್ಟಕರವಾಗಿರುತ್ತೆ. ಯಾಕೆಂದ್ರೆ ಅದರಲ್ಲಿ ಹೊರಗಿನ ಪದರ ನಾನು ಆಗ್ಲೇ ಹೇಳ್ದಂಗೆ ಸ್ವಲ್ಪ ದಪ್ಪ, ಆದ್ರಿಂದ ಅದನ್ನ 6 ಗಂಟೆಗಳ ಕಾಲ ಅದನ್ನ ನೀರಿನಲ್ಲಿ ನೆನೆ ಹಾಕಿ ನಂತರ 4 ಗಂಟೆಗಳವರೆಗೆ ಅದನ್ನ ಒಂದು ಬಟ್ಟೆಯ ಮೇಲೆ ಒಣಗಿಸ್ಬಿಟ್ಟು ಅದನ್ನ ಚೆನ್ನಾಗಿ ಹೊರಗಡೆ ಮೇಲ್ಪದರು ಅದನ್ನ ಒಣಗಿದ ಮೇಲೆ ಒಳಗಡೆ ತೇವಾಂಶ 16-18 ಇರುತ್ತೆ. ಆ ಒಂದು ಸ್ಥಿತಿಯಲ್ಲಿ ಚೆನ್ನಾಗಿ ಕಾಯ್ದಿರುವಂತ ದಪ್ಪ ತಳದ ಬಾಣಲೆಯಲ್ಲಿ ಅದನ್ನ ಸ್ವಲ್ಪ ಸ್ವಲ್ಪವೇ ಕಾಳನ್ನ ನಾವು ಹಾಕ್ತಾ ಅದ್ರ ಮೇಲೆ ಒಂದು ತೆಳುವಾದ ಬಟ್ಟೆಯನ್ನು ಮುಚ್ಚಿ ಕೈಯಾಡಿಸ್ತಾ ಇದ್ರೆ ಅದು ಒಳಗಡೆನೆ ಪಟಪಟ ಅಂತ ಅರಳು ಬರುತ್ತೆ. ಈ ಅರಳುಗಳು ಕಿರುಧಾನ್ಯಗಳಿಂದ ಮಾಡಿದ್ದಾದ್ರೆ ಸ್ವಲ್ಪ ಒರಟಿರುತ್ತೆ ಅದು, ಅಂದ್ರೆ ಸ್ವಲ್ಪ ನಾರಿನಂಶ ಜಾಸ್ತಿ ಇರೋದ್ರಿಂದ ಅವುಗಳನ್ನ ಪುಡಿ ಮಾಡಿ ಅರಳಿಟ್ಟು ಅಥವಾ ಹುರಿ ಹಿಟ್ಟನ್ನಾಗಿ ಮಾಡಿ ಸೇವಿಸ್ಬೋದು. ಅಥವಾ ಆ ಅರಳುಗಳನ್ನ ಸ್ವಲ್ಪ ಖಾರ ಮತ್ತು ಖಾರದ ಮಿಶ್ರಣ ನಾವು ಯಾವ ರೀತಿ ಚೂಡ ಅಂತ ಮಾಡ್ತೀವಿ, ಕರದ ಅವಲಕ್ಕಿಯ ಒಂದು ಮಿಶ್ರಣವನ್ನ ಯಾವ ರೀತಿ ಉಪಯೋಗಿಸ್ತೀವೋ ಆ ರೀತಿ ಅವುಗಳನ್ನ ನಾವು ಚೂಡ ಅಂತ ಮಾಡಿ ಉಪಯೋಗಿಸ್ಬೋದು, ಖಾರದ ಮಿಶ್ರಣ ಅಂತ. ಇನ್ನೊಂದು ತಿಂಡಿ ಅಂದ್ರೆ ನಾವು ಈ ಕಡಲೆ ಬೀಜದ ಚಿಕ್ಕಿ ಅಥವಾ ಬರ್ಫಿಯನ್ನ ನೋಡ್ತೀವಿ, ಅದೇ ತರ ಬೆಲ್ಲದ ಪಾಕದಲ್ಲಿ ಈ ಒಂದು ಅರಳುಗಳನ್ನ ಕೂಡ ಉಳಿದ ಡ್ರೈ ಫ್ರೂಟ್ಸ್ ಅಂತ ಹೇಳ್ತೀವಿ, ಒಣಗಿದ ಹಣ್ಣುಗಳು ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಕಡಲೆ ಬೀಜ ಇವುಗಳ ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ಕೂಡ ಬರ್ಫಿ ತರ ಮಾಡಿದ್ರೆ ಬರೀ ಸಕ್ಕರೆ ಅಂಶ ಅಂದ್ರೆ ಶಕ್ತಿಯ ಅಂಶ ಜಾಸ್ತಿ ಇರೋದಷ್ಟೇ ಅಲ್ಲದೆ ಈ ಕಿರುಧಾನ್ಯಗಳಿಂದ ಇನ್ನೂ ಗರಿಗರಿಯಾದ ರುಚಿಯಾಗಿರುವಂತಹ ಮತ್ತು ಖನಿಜಾಂಶಗಳು ಜಾಸ್ತಿ ಇರುವಂತಹ ಒಂದು ಬರ್ಫಿಯನ್ನ ನಾವು ತಯಾರಿಸ್ಕೋಬಹುದು. ಅಂದ್ರೆ ವಿವಿಧ ಉತ್ಪನ್ನಗಳನ್ನ ಇದರಿಂದ ತಯಾರಿಸ್ಕೋಬಹುದು. ಅಂದ್ರೆ ಈ ಕಿರುಧಾನ್ಯಗಳ ಅರಳನ್ನು ಬಳಸಿಕೊಂಡು ಉತ್ಪನ್ನಗಳನ್ನು ಕೂಡ ತಯಾರಿಸ್ಕೋಬಹುದು. ಹೌದು, ನೋಡಿ ಈಗ ನಾವು ಮಕ್ಕಳಿಗೆ ಸ್ಕೂಲಿನಿಂದ ಬಂದ ತಕ್ಷಣ ಹಸಿವಾಗಿರುತ್ತೆ ಅವರಿಗೆ, ಬಂದ ತಕ್ಷಣ ತಿನ್ನೋದಕ್ಕೆ ರೆಡಿಯಾಗಿರುವಂತಹ ಒಂದು ಮಿಕ್ಸ್ಚರ್ ಅನ್ನ ರೆಡಿ ಮಾಡಿಕೊಂಡು ಶಕ್ತಿ ಭರಿತ ಒಂದು ಮಿಶ್ರಣವನ್ನ ರೆಡಿ ಮಾಡಿಟ್ಕೊಂಡಿದ್ರೆ, ಅಂದ್ರೆ ಹುರಿ ಹಿಟ್ಟು ಅಥವಾ ಅರಳಿಟ್ಟು ಅಂತ ಹೇಳಿದೆ ನಾನು, ಈ ಪುಡಿಯನ್ನ ಅರಳಿನ ಪುಡಿ ಜೊತೆಗೆ ಸಕ್ಕರೆ ಪುಡಿ ಅಥವಾ ಬೆಲ್ಲದ ಪುಡಿ, ಒಣ ಕೊಬ್ಬರಿ ಪುಡಿ ಮತ್ತು ಏಲಕ್ಕಿ ಪುಡಿಯನ್ನ ಹಾಕಿ ನಾವಾಗ್ಲೇ ಡಬ್ಬದಲ್ಲಿ ರೆಡಿ ಮಾಡಿಟ್ಕೊಂಡಿದ್ರೆ ಈ ಒಂದು ರೆಡಿ ಮಿಕ್ಸ್ ಅಥವಾ ತಿನ್ನಲು ಸಿದ್ಧವಾದಂತಹ ಶಕ್ತಿಯ ಭರಿತ ಮಿಶ್ರಣ ಅದರಿಂದ ಒಂದು ಉಂಡೆ ಕಟ್ಟಿಕೊಡ್ಬೋದು, ಒಂದು ಸ್ವಲ್ಪ ಹಾಲು ಮತ್ತೆ ತುಪ್ಪ ಹಾಕಿ. ಆವಾಗ ಒಂದು ಉಂಡೆಯಿಂದ ಅವರಿಗೆ ಬೇಕಾಗಿರುವಂತಹ ಆಗಲೇ ಬೇಕಾಗಿರುವಂತಹ ಶಕ್ತಿ, ಪ್ರೋಟೀನ್ ಮತ್ತು ಉಳಿದ ಖನಿಜಾಂಶಗಳು ಅದು ಅವರಿಗೆ ಆಗಿಂದಾಗ್ಲೇನೆ ದೊರೆಯುತ್ತೆ ಮತ್ತು ರುಚಿಕರವಾಗಿರುತ್ತೆ ಕೂಡ. ಯಾಕೆಂದ್ರೆ ಆಗಲೇ ಅದು ಅತ್ಯಧಿಕ ಬಿಸಿಯಲ್ಲಿ ನಾವು ಅದನ್ನ ಒಡ್ಡಿರ್ತೀವಿ ಕಾಳನ್ನ, ಆಗ ಒಳಗಡೆ ಇರುವಂತಹ ಪಿಷ್ಟಕಣಗಳು ಚೆನ್ನಾಗಿ ಬೆಂದು ಅರಳಾಗಿ ತಿನ್ನೋದಕ್ಕೆ ರೆಡಿ ಆಗಿರುತ್ತೆ, ಅದು ಬೆಂದು ಬಿಟ್ಟಿರುತ್ತೆ, ಸರಳ ರೂಪದಲ್ಲಿ ನಮಗೆ ದೇಹಕ್ಕೆ ಸಿಗುತ್ತೆ. ಮತ್ತು ವಯಸ್ಸಾಗಿರೋರಿಗೆ ರಾತ್ರಿ ಹೊತ್ತಿನಲ್ಲಿ ಅವರಿಗೆ ಜೀರ್ಣಶಕ್ತಿ ಕಡಿಮೆ ಇರೋದ್ರಿಂದ ಅರಳಿಟ್ಟನ್ನ ಕೂಡ ಅವರು ಉಂಡೆ ಮಾಡಿ ತಿಂತಾರೆ. ಸೊ ಅದು ಹೊಟ್ಟೆಗೆ ಭಾರನೂ ಆಗಲ್ಲ ಮತ್ತು ಬೇಗನೆ ಜೀರ್ಣ ಆಗುತ್ತೆ, ನಿಧಾನಕ್ಕೆ ಜೀರ್ಣ ಆಗ್ತಾ ಒಳ್ಳೆಯ ಒಂದು ರುಚಿಕರವಾದಂತಹ ಒಂದು ಮಿಶ್ರಣ ಆಗಿರುತ್ತೆ. ಹೆಚ್ಚಾಗಿ ವಯಸ್ಸಾಗಿರುವಂತಹ ವೃದ್ಧರು ಈ ತರ ಅರಳಿಟ್ಟನ್ನ ತಿನ್ನುವುದನ್ನ ನೀವು ನೋಡಬಹುದು, ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ, ತುಂಬಾ ಅನುಕೂಲ ಆಗುತ್ತೆ. ಇನ್ನು ಬರ್ಫಿ ಅಂತ ಹೇಳಿದೆ ನಾನು ನಿಮಗೆ, ಬರ್ಫಿ ಕಡಲೆ ಬೀಜ ಚಿಕ್ಕಿ ಜೊತೆಗೆ ಈ ಕಿರುಧಾನ್ಯಗಳ ಒಂದು ಅರಳನ್ನ ಕೂಡ ಸೇರಿಸಿದಾಗ ಒಂದು ಬರ್ಫಿ ಅಥವಾ 100 ಗ್ರಾಮದ ಒಂದು ಬರ್ಫಿಯಿಂದ ಮಗುವಿಗೆ ಒಂದು ದಿನಕ್ಕೆ ಬೇಕಾಗುವಂತಹ ಎಲ್ಲ ಪೋಷಕಾಂಶಗಳ 1/3 ದೊರೆಯುವಂತಹ ಒಂದು ವ್ಯವಸ್ಥೆ ಇದೆ ಅವುಗಳನ್ನ ಸೇರಿಸೋದ್ರಿಂದ. ಯಾಕೆಂದ್ರೆ ಅದರಲ್ಲಿ ಬೆಲ್ಲ ಇದೆ ಮತ್ತು ಉಳಿದ ಒಂದು ಒಣ ಹಣ್ಣುಗಳ ಒಂದು ತುಂಡುಗಳಿರ್ತವೆ ಮತ್ತು ಈ ಕಿರುಧಾನ್ಯಗಳಿರ್ತದೆ. ಸೊ ಎಲ್ಲಾ ಪೋಷಕಾಂಶಗಳು ಒಂದೇ ಒಂದು ತಿಂಡಿಯಲ್ಲಿ ಸಿಗುತ್ತೆ. ಈ ಒಂದು ಮಾರ್ಕೆಟ್ ಅಲ್ಲಿ ಸಿಗುವಂತಹ ಚಾಕೊಲೇಟ್ ಅವುಗಳಿಗೆ ಹೋಲಿಸಿದ್ರೆ ಇದು ತುಂಬಾ ಪುಷ್ಟಿಕರವಾದಂತಹ ಒಂದು ರುಚಿಕರವಾದಂತಹ ಒಂದು ಬರ್ಫಿ ಅಂತ ಹೇಳ್ಬೋದು. ನೋಡಿ, ನಮ್ಮ ಕಿರುಧಾನ್ಯಗಳು ಇವತ್ತು ಸಿರಿಧಾನ್ಯಗಳು ಅಂತಲೇ ಜನಪ್ರಿಯವಾಗಿದ್ದಾವೆ. ಇದರಲ್ಲಿರುವಂಥ ಪೌಷ್ಟಿಕಾಂಶಗಳ ದೃಷ್ಟಿಯಿಂದ ಇವತ್ತು ಹೆಚ್ಚೆಚ್ಚು ಬೇಡಿಕೆ ಕೂಡ ಬರ್ತಾ ಇದೆ. ಮತ್ತು ಇದನ್ನು ಬಳಸಿಕೊಂಡು ನಮ್ಮ ಗ್ರಾಮೀಣ ಮಹಿಳೆಯರು ಮೌಲ್ಯವರ್ಧನೆಗೆ ಕೈ ಹಾಕಿ ಒಳ್ಳೆಯ ಆದಾಯವನ್ನು ಕೂಡ ಪಡ್ಕೋಬಹುದು. ಹೌದು, ಆದ್ದರಿಂದ ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಮತ್ತು ರೈತ ಬಾಂಧವರಿಗೆ ಈ ಕಿರುಧಾನ್ಯಗಳ ಪೌಷ್ಟಿಕತೆ ಮತ್ತು ಅವುಗಳನ್ನು ಬಳಸಿಕೊಂಡು ಯಾವ್ಯಾವ ರೀತಿಯಾಗಿ ಮೌಲ್ಯವರ್ಧನೆಯನ್ನು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸೋಣ ಅಂತ ಅಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ವಿವರವಾಗಿ ಮಾಹಿತಿ ಮಾಡಿಕೊಡ್ರಿ ಡಾಕ್ಟರ್ ಬನುದೇಶ್ ಪಾಂಡೆ ಅವರೇ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಿರಿಧಾನ್ಯಗಳ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಗೃಹ ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಬನು ದೇಶಪಾಂಡೆ ಅವರೊಂದಿಗೆ ನಡೆಸಿದಂತಹ ಸಂದರ್ಶನವನ್ನು ಕೇಳಿದಿರಿ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253. ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ಕೇಳಿ ಅಡಿಕೆ ಬೇಸಾಯ ಕುರಿತಂತೆ ಮಾಹಿತಿ. ಅಡಿಕೆ ನಮ್ಮ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಬೆಳೆ. ಅಡಿಕೆಯನ್ನು ಸೇವಿಸೋದ್ರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತೆ. ಅಡಿಕೆಯನ್ನು ಬೇಯಿಸುವಾಗ ಬರುವಂಥ ಟ್ಯಾನಿನ್ ಎಂಬ ವಸ್ತುವನ್ನು ಚರ್ಮ ಹದ ಮಾಡುವಂಥ ಕೈಗಾರಿಕೆಯಲ್ಲಿ ಹೆಚ್ಚಾಗಿ ಬಳಸಲಾಗುತ್ತೆ. ಅಡಿಕೆನಲ್ಲಿ ಕೆಲವೊಂದು ಸಸ್ಯ ಕ್ಷಾರಗಳು ಕೂಡ ಇದ್ದಾವೆ. ಹಲವಾರು ಔಷಧಿ ಗುಣಗಳು ಕೂಡ ಇದರಲ್ಲಿದ್ದಾವೆ. ಮರದ ಕಾಂಡವನ್ನು ಮನೆ ಕಟ್ಟೋದಕ್ಕೆ ಉಪಯೋಗಿಸ್ತಾರೆ. ಅಡಿಕೆ ಪಟ್ಟೆಯಿಂದ ಈ ದೊನ್ನೆ ಮತ್ತು ತಟ್ಟೆಯನ್ನು ಮಾಡಿ ಉಪಯೋಗಿಸಲಾಗುತ್ತೆ. ಅಡಿಕೆ ಬೆಳೆಯನ್ನು ಬೆಳೆಯೋದಕ್ಕೆ ನೀರು ಬಸಿದು ಹೋಗುವಂಥ ಕೆಂಪು ಗೋಡು ಮಣ್ಣು, ಜಂಬಿಟ್ಟಿಗೆ ಮಣ್ಣು ಅಥವಾ ಮೆಕ್ಕಲು ಗೋಡು ಮಣ್ಣುಗಳು ಬಹಳ ಒಳ್ಳೆಯವು. ನೀರು ನಿಲ್ಲುವಂಥ ಜೌಗು ಪ್ರದೇಶ ಮತ್ತು ಚೌಳು ಮಣ್ಣಿನ ಪ್ರದೇಶದಲ್ಲಿ ಅಡಿಕೆ ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಮಣ್ಣಿನ ರಸಸಾರ 6-7 ಇರಬೇಕಾಗತ್ತೆ. ಇನ್ನು ಹವಾಗುಣಕ್ಕೆ ಬಂದರೆ ಗಾಳಿಯಲ್ಲಿ ಹೆಚ್ಚು ತೇವಾಂಶ ಮತ್ತು ಅಧಿಕ ಉಷ್ಣಾಂಶ ಇರುವಂಥ ವಾತಾವರಣವನ್ನು ಈ ಅಡಿಕೆ ಬೆಳೆ ಬಯಸುತ್ತೆ. ವರ್ಷದಲ್ಲಿ 2,000 mm-3,500 mm ಮಳೆ ಬೀಳುವಂಥ ಪ್ರದೇಶ ಮತ್ತು 15-30°C ಉಷ್ಣಾಂಶದಲ್ಲಿ ಇದು ಉತ್ತಮವಾಗಿ ಬೆಳೆಯುತ್ತೆ. ಇದನ್ನು ಸಮುದ್ರ ಮಟ್ಟದಿಂದ 1,000 m ಎತ್ತರದ ಪ್ರದೇಶದಲ್ಲೂ ಕೂಡ ಬೆಳಿಬಹುದು. ಅಡಿಕೆಯನ್ನು ಕಡಿಮೆ ಮಳೆ ಬೀಳುವಂಥ ಮೈದಾನದ ಪ್ರದೇಶದಲ್ಲೂ ಕೂಡ ಬೆಳಿಬೋದು. ಆದರೆ ಈ ಮೈದಾನ ಪ್ರದೇಶದಲ್ಲಿ ಅಡಿಕೆ ಬೆಳೆಗೆ ಸಾಕಷ್ಟು ನೀರನ್ನು ಕೊಡಬೇಕಾಗತ್ತೆ. ಕಡಿಮೆ ಮಳೆ ಬೀಳುವಂಥ ಪ್ರದೇಶದಲ್ಲಿ ಬೆಳೆ ಪ್ರಾರಂಭ ಮಾಡೋದಕ್ಕೆ ಮೇ ಜೂನ್ ತಿಂಗಳುಗಳು ಸರಿಯಾದಂಥ ಕಾಲ. ಜಾಸ್ತಿ ಮಳೆ ಬೀಳುವಂಥ ಪ್ರದೇಶದಲ್ಲಿ ಈ ಬೆಳೆಯನ್ನು ಪ್ರಾರಂಭ ಮಾಡೋದಕ್ಕೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳುಗಳು ಬಹಳ ಸೂಕ್ತ. ಇನ್ನು ತಳಿಗಳಿಗೆ ಬಂದರೆ ಹಲವಾರು ಸ್ಥಳೀಯ ತಳಿಗಳಿದ್ದಾವೆ. ತೀರ್ಥಹಳ್ಳಿ ಅಂತ ಇದೆ. ಇದು ಮುಖ್ಯವಾಗಿ ಮಲೆನಾಡು ಮತ್ತು ಮೈದಾನ ಪ್ರದೇಶದಲ್ಲಿ ಹೆಚ್ಚು ಜನಪ್ರಿಯ ಆಗಿದೆ. ಇದು ಎತ್ತರದ ತಳಿ. ಬೀಜ ಉದ್ದನೆಯ ಆಕಾರದ ಸಣ್ಣ ಗಾತ್ರವನ್ನು ಹೊಂದಿರುತ್ತೆ. ಚೂರು ಮತ್ತು ಚಾಲಿ ಅಡಿಕೆಗೆ ಇದು ಸೂಕ್ತ. ಪ್ರತಿ ಮರದಿಂದ 3.6 kg ಚಾಲಿ ಅಡಿಕೆ ಇಳುವರಿಯನ್ನು ಪಡಿಬಹುದು. ದಕ್ಷಿಣ ಕನ್ನಡ ಅನ್ನೋದು ಈ ಕರಾವಳಿಯಲ್ಲಿ ಪ್ರಚಲಿತದಲ್ಲಿರುವಂಥ ಸ್ಥಳೀಯ ತಳಿ. ಬೀಜ ದುಂಡಿಗಿರುತ್ತೆ, ದೊಡ್ಡ ಗಾತ್ರ ಹೊಂದಿರುತ್ತೆ. ಪ್ರತಿ ಮರದಿಂದ 2 kg ಚಾಲಿ ಅಡಿಕೆ ಇಳುವರಿಯನ್ನು ಪಡಿಬಹುದು. ಶ್ರೀವರ್ಧನ ಅಂತ ಒಂದು ತಳಿ ಇದೆ. ಇದು ಉತ್ತಮ ಗುಣಮಟ್ಟದ ಸ್ಥಳೀಯ ಒಂದು ತಳಿ. ಇದು ದುಂಡಗೆ ಮತ್ತು ಮಧ್ಯಮ ಗಾತ್ರದ ಬೀಜವನ್ನು ಹೊಂದಿರುತ್ತೆ. ಪ್ರತಿ ಮರದಿಂದ 2 kg ಇಳುವರಿಯನ್ನು ನಾವು ನಿರೀಕ್ಷೆ ಮಾಡಬಹುದು. ಇನ್ನು ಸುಧಾರಿತ ತಳಿಗಳಿಗೆ ಬಂದರೆ ಮಂಗಳ ಅಂತ ಇದೆ. ಇದು ಕರಾವಳಿಗೆ ಸೂಕ್ತವಾದಂಥ ಮಧ್ಯಮ ಎತ್ತರ ಮತ್ತು ಬೇಗ ಇಳುವರಿ ಕೊಡುವಂಥ ದುಂಡಾಕಾರದ ಸಣ್ಣ ಗಾತ್ರದ ಬೀಜವನ್ನು ಹೊಂದಿರುವಂಥ ತಳಿ. ಪ್ರತಿ ಮರದಿಂದ 3 kg ಚಾಲಿಯ ಇಳುವರಿಯನ್ನು ಪಡಿಬಹುದು. ಮತ್ತೊಂದು ತಳಿ ಸುಮಂಗಳ ಅಂತ. ಇದು ದುಂಡಿಗೆ ಮತ್ತು ದೊಡ್ಡ ಗಾತ್ರದ ಬೀಜವನ್ನು ಹೊಂದಿರುವಂಥ ಎತ್ತರದ ಅಡಿಕೆ ತಳಿ. ಪ್ರತಿ ಮರದಿಂದ ಸುಮಾರು 3 kg ಚಾಲಿಯ ಅಡಿಕೆಯನ್ನು ಪಡಿಬಹುದು. ಕರಾವಳಿ ಪ್ರದೇಶಕ್ಕೆ ಇದು ಸೂಕ್ತವಾದಂಥ ತಳಿ. ಮೋಹಿತ್ ನಗರ ಅಂತ ಮತ್ತೊಂದು ತಳಿ ಇದೆ. ಇದು ಕರಾವಳಿ ಮತ್ತು ಮೈದಾನ ಪ್ರದೇಶಕ್ಕೆ ಸೂಕ್ತವಾದಂಥ ತಳಿ. ಎತ್ತರಕ್ಕೆ ಬೆಳೆದು ಮೊಟ್ಟೆಯಾಕಾರದಿಂದ ದುಂಡಿಗೆ ಇರುವಂಥ ಮಧ್ಯಮ ಗಾತ್ರದ ಒಂದು ಬೀಜವನ್ನು ಇದು ಹೊಂದಿರುತ್ತೆ. 3.67 kg ಚಾಲಿ ಇಳುವರಿಯನ್ನು ಪ್ರತಿ ಮರದಿಂದ ನಾವು ಪಡೆಯಬಹುದು. ಮತ್ತೊಂದು ತಳಿ ಸಿರ್ಸಿ 1 ಅಥವಾ SAS 1 ಅಂತ. ಇದು ಮಲೆನಾಡಿನ ಗುಡ್ಡಗಾಡು ಪ್ರದೇಶಕ್ಕೆ ಸೂಕ್ತವಾದಂಥ ಎತ್ತರವಾಗಿ ಬೆಳೆಯುವಂಥ ತಳಿ. ಬೀಜಗಳು ಗುಂಡಾಗಿರ್ತವೆ, ಮಧ್ಯಮ ಗಾತ್ರವನ್ನು ಹೊಂದಿರ್ತವೆ. ಪ್ರತಿ ಮರದಿಂದ 4.6 kg ಚಾಲಿ ಇಳುವರಿಯನ್ನು ನಿರೀಕ್ಷೆ ಮಾಡಬಹುದು. ಸ್ವರ್ಣಮಂಗಳ ಅಂತ ಮತ್ತೊಂದು ತಳಿ, ಕರಾವಳಿ ಪ್ರದೇಶಕ್ಕೆ ಶಿಫಾರಸು ಮಾಡಿರುವಂಥ ಮಧ್ಯಮ ಗಾತ್ರದ ತಳಿ. ಬೀಜ ದುಂಡಾಗಿರುತ್ತೆ, ಮಧ್ಯಮ ಗಾತ್ರ ಹೊಂದಿರುತ್ತೆ. ಪ್ರತಿ ಮರದಿಂದ 3 kg ಚಾಲಿ ಇಳುವರಿಯನ್ನು ನಿರೀಕ್ಷಿಸಬಹುದು. ಇನ್ನು ಸಂಕರಣ ತಳಿಗಳಿಗೆ ಬಂದರೆ, ಕರಾವಳಿ ಪ್ರದೇಶಕ್ಕೆ ಕೆಲವೊಂದು ಸಂಕರಣ ತಳಿಗಳನ್ನು ಶಿಫಾರಸು ಮಾಡಲಾಗಿದೆ. ಅದರಲ್ಲಿ VTL-AH-1 ಅಂತ ತಳಿ, ಇದು ಗಿಡ್ಡವಾಗಿ ಬೆಳೆಯುವಂಥ ಸಂಕರಣ ತಳಿ. ಬೀಜಗಳು ಮಧ್ಯಮ ಗಾತ್ರವನ್ನು ಹೊಂದಿರುತ್ತವೆ, ದುಂಡಾಗಿರ್ತವೆ, ಮೊಟ್ಟೆಯಾಕಾರವಾಗಿರ್ತವೆ. ಪ್ರತಿ ಮರದಿಂದ 2.54 kg ಚಾಲಿ ಇಳುವರಿಯನ್ನು ಪಡಿಬೋದು. ಮತ್ತೊಂದು ತಳಿ VTL-AH-2 ಅಂತ, ಇದನ್ನು HD-Mohit-Nagar ಅಂತ ಕೂಡ ಕರೀತಾರೆ. ಗಿಡ್ಡ ಸಂಕರಣ ತಳಿ, ಬೀಜಗಳು ಮಧ್ಯಮ ಗಾತ್ರವನ್ನು ಹೊಂದಿರ್ತವೆ, ದುಂಡಾಗಿರ್ತವೆ, ಮೊಟ್ಟೆಯಾಕಾರವನ್ನು ಹೋಲ್ತವೆ. ಪ್ರತಿ ಮರದಿಂದ 2.64 kg ಚಾಲಿ ಇಳುವರಿಯನ್ನು ನಿರೀಕ್ಷಿಸಬಹುದು. ಇನ್ನು ಅಡಕೆ ಬೇಸಾಯಕ್ಕೆ ಮುಖ್ಯವಾಗಿ ನಮಗೆ ಪ್ರತಿ ಹೆಕ್ಟೇರ್ಗೆ 1370 ಸಸಿಗಳು ಬೇಕಾಗ್ತವೆ. ಈ ಸಸಿಗಳನ್ನು ನಾವು 2.7 m ಉದ್ದ ಮತ್ತು 2.7 m ಅಗಲದ ಸಾಲಿನಲ್ಲಿ ನೆಡಬೇಕಾಗತ್ತೆ. ಇನ್ನು ಕೊಟ್ಟಿಗೆ ಗೊಬ್ಬರ, ಮುಖ್ಯವಾಗಿ ನಮಗೆ ಕಾಂಪೋಸ್ಟ್ ಗೊಬ್ಬರ, ನಾಟಿ ಸಮಯದಲ್ಲಿ ಮತ್ತು ನಾಟಿ ಮಾಡಿದ ನಂತರ ಪ್ರತಿ ವರ್ಷದಲ್ಲಿ ಪ್ರತಿ ಗಿಡಕ್ಕೆ 20 kg ನಾವು ಕೊಡಬೇಕಾಗತ್ತೆ. ಅದೇ ಹಸಿರೆಲೆ ಗೊಬ್ಬರವನ್ನು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಪ್ರತಿ ಗಿಡಕ್ಕೆ 10-20 kg ಕೊಡಬೇಕಾಗತ್ತೆ. ಇನ್ನು ರಾಸಾಯನಿಕ ಗೊಬ್ಬರಗಳಿಗೆ ಬಂದರೆ, ಸ್ಥಳೀಯ ತಳಿಗಳಿಗಾದರೆ ನಾವು 100 g ಸಾರಜನಕ, 40 g ರಂಜಕ, 140 g ಪೊಟ್ಯಾಷನ್ನು ಪ್ರತಿ ಗಿಡಕ್ಕೆ ಕೊಡಬೇಕಾಗತ್ತೆ. ಇನ್ನು ಸುಧಾರಿತ ತಳಿಗಳಿಗಾದರೆ ಪ್ರತಿ ಗಿಡಕ್ಕೆ 150 g ಸಾರಜನಕ, 60 g ರಂಜಕ ಮತ್ತು 210 g ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಕೊಟ್ಟಿಗೆ ಗೊಬ್ಬರವನ್ನು ಮುಂಗಾರಿಗೆ ಮೊದಲು ಮೇ ಜೂನ್ ತಿಂಗಳಿನಲ್ಲಿ ಮಣ್ಣಿಗೆ ಸೇರಿಸಬೇಕು. ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರದಲ್ಲಿ 1/3 ಭಾಗದಷ್ಟನ್ನು 1 ವರ್ಷದ ಗಿಡಗಳಿಗೆ, 1/2 ಭಾಗದಷ್ಟನ್ನು 2 ವರ್ಷದ ಗಿಡಗಳಿಗೆ ಮತ್ತು 3 ವರ್ಷ ಮೇಲ್ಪಟ್ಟಂಥ ಗಿಡಗಳಿಗೆ ಪೂರ್ತಿ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕಾಗತ್ತೆ. ರಾಸಾಯನಿಕ ಗೊಬ್ಬರದಲ್ಲಿ 1/2 ಭಾಗವನ್ನು ಮುಂಗಾರಿನಲ್ಲಿ, ಉಳಿದರ್ಧ ಭಾಗವನ್ನು ಹಿಂಗಾರಿನಲ್ಲಿ ಕೊಡಬೇಕಾಗತ್ತೆ. ಕರಾವಳಿ ಮತ್ತು ಘಟ್ಟ ಪ್ರದೇಶದಲ್ಲಿ ಶಿಲಾರಂಜಕದ ಮೂಲಕ ನಾವು ರಂಜಕವನ್ನು ಒದಗಿಸಬಹುದು. ಕರಾವಳಿ ಮತ್ತು ಘಟ್ಟ ಪ್ರದೇಶದಲ್ಲಿ ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ನಾವು ಸುಣ್ಣ ಮತ್ತು ಮೆಗ್ನೀಷಿಯಂ ಸಲ್ಫೇಟನ್ನು ಕೂಡ ಹಾಕಬೇಕಾಗತ್ತೆ. ಇನ್ನು ಬೇಸಾಯ ಕ್ರಮಗಳಿಗೆ ಬಂದರೆ, ಸಸಿಗಳನ್ನು ಬೆಳೆಸ್ಕೊಳ್ಳೋದು ಬಹಳ ಮುಖ್ಯ. ಅದಕ್ಕೆ ತಾಯಿ ಮರಗಳನ್ನು ಆರಿಸೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಬೇಗ ಮತ್ತು ಅಧಿಕ ಇಳುವರಿ ಕೊಡ್ತಾ ಇರುವಂಥ ತಾಯಿ ಮರಗಳನ್ನು ಆರೋಗ್ಯವಂತ ತೋಟಗಳಿಂದ ನಾವು ಆರಿಸಬೇಕು. ಮರಗಳು ಮಧ್ಯಮ ವಯಸ್ಸಿನ ಮರಗಳಾಗಿರಬೇಕಾಗತ್ತೆ, ಅಂದರೆ 15-25 ವರ್ಷದ ವಯಸ್ಸಿನ ಮರಗಳಾಗಿರಬೇಕಾಗತ್ತೆ. ಆರಿಸಿದಂಥ ಮರದಲ್ಲಿ ಗೊನೆಗಳು ಪೂರ್ಣ ಹಣ್ಣಾದ ಮೇಲೆ ಮಧ್ಯಭಾಗದ ಗೊನೆಯಲ್ಲಿ ಭಾರವಾದ ಕಾಯಿಗಳನ್ನು ಆಯ್ದುಕೋಬೇಕು. ಅಂದರೆ ಆ ಕಾಯಿಗಳ ತೂಕ 35 g ಹೆಚ್ಚಾಗಿರಬೇಕಾಗತ್ತೆ. ಇನ್ನು ಪ್ರಾಥಮಿಕ ಸಸಿ ಮಡಿಗೆ ಬಂದರೆ, ಈ ಆರಿಸಿದಂಥ ಕಾಯಿಗಳನ್ನು ಕೊಯ್ಲು ಮಾಡಿದ 8-10 ದಿನದಲ್ಲಿ ಮಡಿಗಳಲ್ಲಿ ನೆಡಬೇಕಾಗತ್ತೆ. ಮಡಿಗಳನ್ನು ನಾವು ಭಾಗಶಃ ನೆರಳಿರುವಂಥ ಪ್ರದೇಶದಲ್ಲಿ ಮಾಡ್ಕೋಬೇಕು. 30 cm ಆಳ ಮತ್ತು ಅನುಕೂಲಕ್ಕೆ ತಕ್ಕ ಉದ್ದ ಇರುವಂಥ ಕಾಲುವೆಗಳನ್ನು ತೆಗೆದು ಮರಳಿನಿಂದ ತುಂಬಬೇಕು. ಇಂತಹ ಮಡಿನಲ್ಲಿ ಬೀಜದ ಕಾಯಿಗಳನ್ನು ತೊಟ್ಟಿನ ಭಾಗ ಮೇಲಿರುವಂತೆ 5 cm ಅಂತರದಲ್ಲಿ ನಾಟಿ ಮಾಡಬೇಕಾಗತ್ತೆ. ಆನಂತರ ಕಾಯಿಗಳು ಮುಚ್ಚೋ ರೀತಿಯಲ್ಲಿ ಮರಳನ್ನು ಹರಡಬೇಕು. ಪ್ರತಿದಿನ ನೀರನ್ನು ಹಾಯಿಸ್ತಾ ಇರಬೇಕು. ಸುಮಾರು 40 ದಿನದಲ್ಲಿ ಈ ಬೀಜಗಳು ಮೊಳಕೆಯಿಡೋದಕ್ಕೆ ಪ್ರಾರಂಭವಾಗ್ತವೆ. ಇನ್ನು ದ್ವಿತೀಯ ಹಂತದ ಒಂದು ಸಸಿ ಮಡಿಗೆ ಬಂದರೆ, 15 cm ಎತ್ತರ, 120 cm ಅಗಲ ಮತ್ತು ಅನುಕೂಲಕ್ಕೆ ತಕ್ಕ ಉದ್ದ ಇರುವಂಥ ಮಡಿಗಳನ್ನು ಸಿದ್ಧಗೊಳಿಸ್ಕೊಂಡು ಉತ್ತರ ದಕ್ಷಿಣಾಭಿಮುಖವಾಗಿ ನೀರಿನ ಕಾಲುವೆಗಳನ್ನು ನಿರ್ಮಿಸ್ಕೋಬೇಕು. ಈ ದ್ವಿತೀಯ ಹಂತದ ಸಸಿ ಮಡಿನಲ್ಲಿ 4-5 ತಿಂಗಳು ವಯಸ್ಸಿನ 2-3 ಎಲೆ ಇರುವಂಥ ಅಡಿಕೆ ಸಸಿಗಳನ್ನು ಮೊದಲ ಮಡಿಯಿಂದ ಕಿತ್ತು ನಾಟಿ ಮಾಡಬೇಕಾಗತ್ತೆ. ಪ್ರತಿ ಹೆಕ್ಟೇರ್ ಸಸಿ ಮಡಿಗೆ, ಅಂದರೆ 2.5 ಎಕರೆ ಸಸಿ ಮಡಿಗೆ 2.5 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ನೀರಿನ ಕಾಲುವೆಗಳ ನಡುವೆ ಬಾಳೆ ಅಥವಾ ಚೌಚೆ ಗಿಡಗಳನ್ನು ನಾಟಿ ಮಾಡಿ ನೆರಳನ್ನು ಒರಗಿಸಬೇಕು. ದ್ವಿತೀಯ ಹಂತದ ಮಡಿನಲ್ಲಿ ನಾಟಿ ಮಾಡುವಾಗ ಗಿಡಗಳ ನಡುವಿನ ಅಂತರ 30 cm ಇರಬೇಕಾಗತ್ತೆ. ನಾವು ಇದಕ್ಕೆ ಪರ್ಯಾಯವಾಗಿ ಈ ಅಡಕೆ ಬೀಜಗಳನ್ನು ಪಾಲಿಥೀನ್ ಚೀಲದಲ್ಲಿ, ಅಂದರೆ 25 cm ಉದ್ದ, 15 cm ಅಗಲ ಇರುವಂಥ ಈ ಪಾಲಿಥೀನ್ ಚೀಲದಲ್ಲಿ ಕೂಡ ನಾಟಿ ಮಾಡಬಹುದು. ಇವುಗಳಲ್ಲಿ ತುಂಬುವಂಥ ಮಿಶ್ರಣ ಮುಖ್ಯವಾಗಿ 7 ಭಾಗ ಮೇಲ್ಮಣ್ಣು, 3 ಭಾಗ ಒಣಗೊಬ್ಬರ ಮತ್ತು ಎರಡು ಭಾಗ ಮರಳಿನಿಂದ ಕೂಡಿರಬೇಕಾಗತ್ತೆ. ಇದುವರೆಗೂ ಅಡಿಕೆ ಬೇಸಾಯ ಕುರಿತಂತೆ ಮಾಹಿತಿ ಕೇಳಿದಿರಿ. ಇದರೊಂದಿಗೆ ಇಂದಿನ ಕೃಷಿ ರಂಗ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹೆರ್ಟ್ಸ್ನಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಾ. ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಮೂಡಿಬರಲಿದೆ. ಮೊದಲಿಗೆ ಇಂದಿನ ಸಂಜೆ ಪ್ರಸಾರದಲ್ಲಿ 6:30 ವಿಜ್ಞಾನದ ಮುನ್ನಡೆ ಜಿವಿ ನಿರ್ಮಲಾ ಅವರಿಂದ, ಇನ್ನು 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ ಮೂಡಿಬರಲಿದೆ. 7:00 ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಯುವ ಪ್ರತಿಭೆಗಳ ಕಾರ್ಯಕ್ರಮ 7:00 7:34 ಮತ್ತು 7:45 8:00 ಮೂಡಿಬರಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಡಿಜಿಟಲ್ ಇಂಡಿಯಾ ಕುರಿತಂತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಿ ಬೆಂಗಳೂರಿನ ವಿದ್ಯಾವರ್ಧಕ ಸಂಘ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಬೆಂಗಳೂರು. ಇನ್ನು ರಾತ್ರಿ 9:05 ಚಿನ್ನರ ಸುದ್ದಿಲೋಕ ಪ್ರಚಲಿತ ವಿದ್ಯಮಾನಗಳನ್ನು ಒಳಗೊಂಡ ವಾರ್ತಾ ಸಂಚಿಕೆ ಪ್ರಸಾರವಾಗಲಿದೆ. ಪ್ರಸ್ತುತಿ ಪ್ರಜ್ಞಾ ಪವನ್ ಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 9:20 ಚಿತ್ರಗೀತೆ. ಇನ್ನು 9:30 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ದಾನಿಶ್ ಅಸ್ಲಂ ಅವರಿಂದ ಸರೋದ್ವಾದನ, ನಂತರ ಉಸ್ತಾದ್ ಅಖ್ರಾರ್ ಹಸನ್ ಅವರಿಂದ ತಬಲಾ ಸೋಲೋ ಕೇಳುವಿರಿ. 11:00 ಚಿತ್ರಗೀತೆ ಮೂಡಿಬರಲಿದೆ. ಇನ್ನು ನಿಲಯದ ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:05 ಚಿಂತನ ಡಾಕ್ಟರ್ ಜಿಎಸ್ ಸುಶೀಲಮ್ಮ ಅವರಿಂದ, ಓದುವವರು ಎಂಎಸ್ ಅನುಪಮ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆಯಾಗಿದೆ. 6:20 ಶುಭೋದಯ ಕರ್ನಾಟಕ ಮೂಡಿಬರಲಿದೆ. 6:40 ಹೆಲ್ತ್ ಸೂತ್ರ ಡಾಕ್ಟರ್ ಕೆ ಶ್ರೀನಿವಾಸ್ ಅವರಿಂದ. 6:50 ರೈತರಿಗೆ ಸಲಹೆ ಮೂಡಿಬರಲಿದೆ. ನಾಳೆ ಬೆಳಗ್ಗೆ 7:15 ತ್ಯಾಜ್ಯ ನಿಭಾಯಿಸುವ ರೀತಿ ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು. ಇನ್ನು 7:40 ನಿತ್ಯ ವಿಜ್ಞಾನ ಭಾಗವಹಿಸ್ತಾರೆ ಡಾಕ್ಟರ್ ದೀಪಾ ಎಂಬಿ. ನಿರ್ಮಾಣ ಸುಮಂಗಲ ಎಸ್ ಮುಮ್ಮಿಗಟ್ಟಿ ಪ್ರಾಯೋಜಕರು ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಬೆಂಗಳೂರು. ಇನ್ನು ಬೆಳಗ್ಗೆ 7:50 ಚಿತ್ರಗೀತೆ ಮೂಡಿಬರಲಿದೆ. 9:05 ಯಕ್ಷ ಸಂಪದ ಬಾನುಲಿ ಸರಣಿ, ಯಕ್ಷಗಾನದ ಬಡುಗುತಿಟ್ಟಿನ ಮಟ್ಟುಗಳ ರೇಡಿಯೋ ಪ್ರಾತ್ಯಕ್ಷ.